ನೋಡ ಶಕ ಮಗು ಹೆಂಗ್ ಗಲಾಟೆ ಮಾಡ್ತಿದೆ. ಬಾಟ್ಲಿ ಹಾಲ್ ಯಾಕೆ? ಮಗುಗೆ 6 ತಿಂಗಳು ತುಂಬೋ ತನಕ ನೀನೇ ಎದೆ ಹಾಲ್ ಕುಡ್ಸು, ಇಲ್ಲ ಅಂದ್ರೆ ಕೂಸಿನ ಆರೋಗ್ಯ ಹಾಳಾಗತ್ ನೋಡು. ಮಗು ಹುಟ್ಟಿದ ಕ್ಷಣದಿಂದ 6 ತಿಂಗಳವರೆಗೆ ತಾಯಿಯ ಎದೆ ಹಾಲನ್ನು ಮಾತ್ರ ಕುಡಿಸಿ. ಇದರಿಂದ ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ, ಬುದ್ಧಿಶಕ್ತಿ ಚುರುಕಾಗುತ್ತದೆ, ಮಕ್ಕಳ ಮರಣ ಪ್ರಮಾಣ ತಡೆಗಟ್ಟುತ್ತೆ, ತಾಯಂದಿರಲ್ಲಿ ಕೆಲವು ಕ್ಯಾನ್ಸರ್ ನಿಂದ ರಕ್ಷಣೆ ಸಿಗುತ್ತದೆ. ತಾಯಿ ಮಗುವಿಗೆ ಎದೆ ಹಾಲು ಕುಡಿಸಲು ಪ್ರೋತ್ಸಾಹಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಯಾಕೋ ತುಂಬಾ ಗಾಬರಿ ಆಗಿದ್ಯಾ? 2 ವಾರದಿಂದ ಕೆಮ್ಮಿತ್ತು, ಕಫ ಪರೀಕ್ಷೆ ಮಾಡ್ಸೋಣ ಅಂತ ಬಂದಿದ್ದೆ. ಅದಕ್ಕೆ ಭಯ ಯಾಕೆ? ಏನಾದ್ರೂ ಟಿಬಿ ಅಂತ ರಿಪೋರ್ಟ್ ಬಂದ್ಬಿಟ್ರೆ? ಅದಕ್ಕೆ ಯಾಕೆ ಹೆದರಿಕೆ? ಟಿಬಿ ರೋಗಕ್ಕೆ ಈಗ ಒಳ್ಳೊಳ್ಳೆ ಔಷಧ ಬಂದಿದೆ, ಸಂಪೂರ್ಣ ಗುಣವಾಗುತ್ತೆ, ಔಷಧಿ ಉಚಿತವಾಗಿ ಕೊಡ್ತಾರೆ, ಡಾಕ್ಟರ್ ಹೇಳದ ಹಾಗೆ ಮಾಡು. ನಿರಂತರ ಚಿಕಿತ್ಸೆಯಿಂದ ಟಿಬಿ ಸಂಪೂರ್ಣ ಗುಣವಾಗುತ್ತದೆ. 2 ವಾರಕ್ಕಿಂತ ಹೆಚ್ಚು ಕೆಮ್ಮಿರುವವರನ್ನು ಟಿಬಿ ಪರೀಕ್ಷೆ ಮಾಡಿಸಲು ಎಚ್ಚರಿಸಿ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಈಗ ಕೇಳಿ ನೇಗಿಲ ಮಿಡಿತ. ಕಾರ್ಯಕ್ರಮ ನೇಗಿಲ ಮಿಡಿತ. ನಮಸ್ಕಾರ ರೈತ ಬಾಂಧವರೇ, ನನ್ನ ಹೆಸರು ಮಾರುತೇಶ್ ಎಂ ಅಂತೇಳಿ. ನಾನು ವಿಸ್ತರಣ ಮುಂದಾಳವಾಗಿ ವಿಸ್ತರಣ ಶಿಕ್ಷಣ ಘಟಕ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನೆ ಕೇಂದ್ರ ಕತ್ತಲಗೆರೆ ಇಲ್ಲಿ ಕಾರ್ಯವನ್ನು ನಿರ್ವಹಿಸ್ತಿದ್ದೀನಿ. ರೈತ ಬಾಂಧವರೇ, ಇವತ್ತು ನಾನು ತಿಳಿಯಪಡಿಸಬೇಕಾದಂಥ ವಿಚಾರ ಏನೆಂದರೆ ಮೀನು ಮರಿ ಪಾಲನೆ. ಏನಿದು ಮೀನು ಮರಿ ಪಾಲನೆ? ಮೀನು ಸಾಕಾಣಿಕೆ ಬಗ್ಗೆ ಎಲ್ಲ ನಮಗೆಲ್ಲ ಗೊತ್ತು, ಕೆರೆ ಕೆಟ್ಟಗಳಲ್ಲಿ ಮೀನು ಮರಿ ತಂದು ಬಿಡ್ತಾರೆ, ಅದು ಹಾರ್ವೆಸ್ಟ್ ಮಾಡ್ಬೇಕಾದ್ರೆ ನಮಗೆ ಸಿಗುತ್ತೆ, ನಾವು ತಿಂತೀವಿ, ಇಷ್ಟೇ ಗೊತ್ತಿರೋದು ಕೆಲವರಿಗೆ. ಈಗ ಮೀನು ಮರಿ ಪಾಲನೆ ಎಷ್ಟು ಮುಖ್ಯವೋ ಅಷ್ಟೇ ಅದರಿಂದ ಲಾಭ ಕೂಡ ನಮ್ಮ ರೈತ ಬಾಂಧವರು ಗಳಿಸಬಹುದಾಗಿದೆ. ಏನಪ್ಪ ಮೀನು ಮರಿ ಪಾಲನೆ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ನಾನು ಇವತ್ತು ಅಚ್ಚುಕಟ್ಟಾಗಿ ಹೇಳಲಿಕ್ಕೆ ಇಚ್ಛಪಡಿಸ್ತೇನೆ. ಈಗ ಮೀನು ಮರಿ ಪಾಲನೆ ಮಾಡಬೇಕಂದ್ರೆ ನಾವು ಸುಮಾರು 2-3 ಅಡಿ ಗದ್ದೆಯನ್ನು ರೆಡಿ ಮಾಡ್ಕೊಳ್ಬೇಕಾಗ್ತದೆ, ಅಥವಾ ಸಿಮೆಂಟಿನ ಟ್ಯಾಂಕ್ ಆಗಿರ್ಬೋದು ಅಥವಾ ಈ ಮಣ್ಣಿನ ಒಂದು ಟ್ಯಾಂಕ್ ಆದರೂ ಕೂಡ ಪರವಾಗಿಲ್ಲ. ಆ ಗದ್ದೆನ ರೆಡಿ ಮಾಡಿಕೊಂಡು ಅದಕ್ಕೆ ವಾರದಲ್ಲಿ 3 ಬಾರಿ ಸಗಣಿ ರಗ್ಗಡವನ್ನು ನಾವು ಹಾಕಬೇಕಾಗ್ತದೆ. ಸಗಣಿ ರಗ್ಗಡವನ್ನು ಹಾಕಿದ ನಂತರ ಆ ನೀರನ್ನು ಬಿಡಬೇಕಾಗ್ತದೆ. ಅಲ್ಲಿ ಇರ್ತಕ್ಕಂಥ ಅನ್ಯ ಜಾತಿಯ ಕಳೆ ಮೀನುಗಳಾಗಿರ್ಬೋದು, ಭಕ್ಷಕ ಮೀನುಗಳಾಗಿರ್ಬೋದು, ಅವನ್ನ ರಕ್ಷಣೆ ಮಾಡಬೇಕಂದ್ರೆ ನಾವು ತೂಬಿನ ಮುಖಾಂತರ ನೀರನ್ನು ಹೊರಗಡೆ ಬಿಡಬೇಕು ಅಥವಾ ತೂಬಿನ ಒಳಗಡೆ ನಾವು ನೀರನ್ನು ಬಿಡಬೇಕಾಗ್ತದೆ. ಈ ಮೀನು ಮರಿ ಪಾಲನೆ ಅಂದರೆ ಏನಪ್ಪ ಅಂದರೆ ನಾವು ಮೀನು ಈ ನಮ್ಮ ಭದ್ರಾ ರಿಸರ್ವೈಸ್ ಪ್ರಾಜೆಕ್ಟ್ ಏನು BRP ಲಿಂಗನಮಕ್ಕಿ ಲಕ್ಕೊಳ್ಳಿಯಲ್ಲಿ ಇದೆಯಲ್ಲ, ಅಲ್ಲಿ ಈ ಸ್ಪಾನ್ ಸಿಗುತ್ತೆ. ಸ್ಪಾನ್ ಹೆಂಗೆ ಸಿಗುತ್ತೆ ಅಂದರೆ ಒಂದು ಗಂಡು ಒಂದು ಹೆಣ್ಣನ್ನು ಮೀನು ಮರಿನ ಅವರು ಯಾಚರಿಯಲ್ಲಿ ಇದರಲ್ಲಿ ಬಿಟ್ಬಿಟ್ಟು ನಾವು ಅದನ್ನು ಮೊಟ್ಟೆಯನ್ನು ಮಾಡ್ತಾರೆ. ಮೊಟ್ಟೆ ನಂತರ ಮೊಟ್ಟೆಯನ್ನು ಯಾಚರಿಗೆ ಹಾಕಿಬಿಟ್ಟು ಅದು ಸ್ಪಾನ್ ಆಗಿ ರೆಡಿ ಆಗುತ್ತೆ. ಆ ಸ್ಪಾನ್ ಅನ್ನು ತಗೊಂಡ್ಬಂದು ಇಲ್ಲಿ ಪಾಲನೆಯನ್ನು ಮಾಡಬೇಕು. ಅದಕ್ಕೆ 100,000 ಬರೀ 500-600 ರೂಪಾಯಿ ಇದೆ, 10,00,000 ತಗೊಂಡ್ರೆ 5,000-6,000 ಇದೆ. 10,00,000 ಸ್ಪಾನ್ ಅನ್ನು ನಾವು ತಗೊಂಬಂದು ಸುಮಾರು 2 ಗಂಟೆ ಇರತಕ್ಕಂತ ಒಂದು ಗದ್ದೆಯಲ್ಲಿ ಬಿಡಬೇಕಾಗ್ತದೆ. ಬಿಟ್ಟಾಗ ಸ್ಪಾನ್ ತಂದು ಬಿಡ್ತೀವಿ. ಆ ಸ್ಪಾನ್ ತಂದು ಸುಮಾರು 45 ದಿನಗಳ ಕಾಲ ನಾವು ಅಚ್ಚುಕಟ್ಟಾಗಿ ಬಹಳ ಸೂಕ್ಷ್ಮವಾಗಿ ಅದನ್ನ ಸಾಕಬೇಕಾಗ್ತದೆ. ಅದು ಚಿಕ್ಕ ಚಿಕ್ಕದಿರುತ್ತೆ ಸ್ಪಾನ್ ಅಂದ್ರೆ. ಅದು ಎಷ್ಟು ಇಳುವರಿ ಅಂದ್ರೆ 10,00,000 ತಂದ್ರೆ ನಮಗೆ ಸುಮಾರು 1,00,000 ಮಾತ್ರ ನಮಗೆ ಮೀನು ಮರಿ ಸಿಗುತ್ತೆ. ಇದನ್ನ ನಾವು 35-45 ದಿನ ಅಷ್ಟೇ ಪಾಲನೆ ಮಾಡಬೇಕಾಗ್ತದೆ. ಆ ಸ್ಪಾನ್ ತಂದು ಗದ್ದೆಯಲ್ಲಿ ಬಿಟ್ಟು ಪೂರಕ ಆಹಾರ ಸಗಣಿಯಲ್ಲಿ ಸಾಕಷ್ಟು ಸೂಕ್ಷ್ಮಾಣು ಜೀವಿಗಳು ಇರೋದ್ರಿಂದ ಆ ಮೀನು ಅದನ್ನ ಆಹಾರವನ್ನಾಗಿ ಪರಿವರ್ತಿಸಿ ತಿನ್ನುತ್ತೆ. ಆ ಸ್ಪಾನ್ ಇಂದ ಫ್ರೈ ಆಗುತ್ತೆ. ಆ ಫ್ರೈ ಇಂದ ಫಿಂಗರ್ಲಿಂಗ್ಸ್ ಆಗುತ್ತೆ. ಫಿಂಗರ್ಲಿಂಗ್ಸ್ ಅಂದ್ರೆ ಸುಮಾರು 5-8 ಸೆಂಟಿಮೀಟರ್ ಉದ್ದದ ಮೀನು ನಮಗೆ ಸಿಗುತ್ತೆ. ಅದು 45 ದಿನದ ಮೀನು ಆಗಿರುತ್ತೆ. ಈ ಮೀನನ್ನ ನಾವು ಪ್ರತಿ 1 ರೂಪಾಯಿದಂಗೆ ಮಾರಾಟ ಮಾಡಿದ್ರು 1,00,000 ರೂಪಾಯಿ ಲಾಭ ಬರುತ್ತೆ. ಎಷ್ಟರಲ್ಲಿ? ಬರೀ 2 ಗುಂಟೆ ಜಾಗದಲ್ಲಿ 45 ದಿನಕ್ಕೆ 1,00,000 ರೂಪಾಯಿ ಲಾಭ ಬರುತ್ತೆ. ಇದೇ ರೀತಿ ಒಂದು ಉದಾಹರಣೆಗೆ ಊರಂದ್ರೆ ಆತಿಘಟ್ಟ ಅಂತಿದೆ. ಸುಮಾರು 450 ಕುಟುಂಬಗಳು ಅಲ್ಲಿ ವಾಸವನ್ನ ಮಾಡ್ತಿದ್ವಿ. ಮುಂಚೆಯಲ್ಲಿ ಯಥೇಚ್ಛವಾಗಿ ಕಬ್ಬು ಮತ್ತು ಭತ್ತವನ್ನ ಬೆಳೀತಾ ಇದ್ರು. ಇದೀಗ ಕ್ರಮೇಣ ಏನಾಗಿದೆ, ಅವರು ಸಾಕಷ್ಟು ರೈತರು ನಮ್ಮ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯ ಶಿವಮೊಗ್ಗಕ್ಕೆ ಭೇಟಿ ನೀಡಿ ಅನೇಕ ಮೀನು ಮರಿ ಪಾಲನೆ ತರಬೇತಿಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅಲ್ಲಿ ಅವರು ಮೀನು ಮರಿ ಸಾಕಣೆಯನ್ನ ಮಾಡ್ತಿದ್ದಾರೆ. ಸುಮಾರು 2 ಕೋಟಿಯಿಂದ 3 ಕೋಟಿ ಇಷ್ಟು ಮೀನು ಮರಿಯನ್ನ ಉತ್ಪಾದನೆ ಮಾಡ್ತಿದ್ದಾರೆ. ಇವತ್ತು ನಿಮಗೆ ಗೊತ್ತಿದೆ ರೈತ ಬಾಂಧವರು, ಎಲ್ಲಾ ಜಲಾಶಯಗಳು ಎಲ್ಲೇ ಕರೆಕಟ್ಟೆಗಳು ಎಲ್ಲ ತುಂಬಿ ತುಂಬುತ್ತವೆ. ಅದೇ ರೀತಿ ಮೀನು ಸಾಕಾಣಿಕೆಗೆ ಏನು ಕ್ಯಾಂಟರ್ಗಳು ಕೂಡ ನೀವು ಕೊಂಡ್ಕೊಳ್ಬಹುದು, ಇಲ್ಲ ಬಾಡಿಗೆನೂ ಸಿಗುತ್ತೆ. ಈಗ ಉದಾಹರಣೆಗೆ ಶಿವಮೊಗ್ಗದಿಂದ ಹೊಸಪೇಟೆ ಡ್ಯಾಮಿಗೆ ಮೀನು ಮರಿ ಸಪ್ಲೈ ಮಾಡಬೇಕು ಅಂದ್ರೆ ಕ್ಯಾಂಟರ್ಗಳು ಸಿಗ್ತವೆ. 100,00,000 ಕೋಟಿ ಮೀನು ಮರಿ ಬೇಕಾಗ್ತದೆ ದೊಡ್ಡ ದೊಡ್ಡ ಜಲಾಶಯಗಳು ದೊಡ್ಡ ದೊಡ್ಡ ಕೆರೆಕಟ್ಟೆಗಳಿಗೆ. ಹೀಗಾಗಿ ಮೀನು ಮರಿ ಪಾಲನೆ ಮಾಡಿ ನಮ್ಮ ರೈತರು ಆದಾಯವನ್ನು ಹೆಚ್ಚಿಸ್ಕೊಳ್ಬೇಕು. ಇದರಿಂದ ಎಲ್ಲ ರೈತರು ಕೂಡ ಆದಾಯ ದ್ವಿಗುಣ ಆಗೋದ್ರಲ್ಲಿ ಇದು ಇದೇ ಇಲ್ಲ, ಎಲ್ಲರದ್ದು ಕೂಡ ಹಾಗೆ ಆಗುತ್ತೆ. ಮೀನುಮರಿ ಪಾಲನೆ ನಮ್ಮ ರೈತ ಬಾಂಧವರು ಅನುಸರಿಸಬೇಕು. ಎಲ್ಲಿ ವಾಟರ್ ಸೋರ್ಸ್ ನೀರಿನ ಸಂಪನ್ಮೂಲ ಎಲ್ಲಿ ನಮಗೆ ಹತ್ರ ಇರುತ್ತೋ ಅಲ್ಲಿ ಮಾಡಿಕೊಂಡು ನಮ್ಮ ಕುಟುಂಬದ ಆದಾಯನ ದ್ವಿಗುಣಗೊಳ್ಳಲಿಕ್ಕೆ ಮೀನುಮರಿ ಪಾಲನೆ ಅತ್ಯುತ್ತಮವಾದ ಒಂದು ಕೃಷಿ ಕಸಬು ಅಂತ ಹೇಳ್ತಾ, ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನನ್ನನ್ನು ಸಂಪರ್ಕಿಸಬಹುದು. ನನ್ನ ಮೊಬೈಲ್ ನಂಬರ್ ಸಂಖ್ಯೆ 9686660023. ಮತ್ತೊಮ್ಮೆ ಕನ್ನಡದಲ್ಲಿ ಹೇಳ್ತೀನಿ ರೈತ ಬಾಂಧವರೇ, 9686660023. ನಮಸ್ಕಾರ ರೈತ ಬಾಂಧವರೇ. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ನಿಮ್ಮ ಆರೋಗ್ಯದ ಕಾಳಜಿಗೆ ಮನೆ ಬಾಗಿಲಿಗೆ ಬಂದಿದೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರ. ಸಿದ್ಧ ಮಾಡಿಕೊಳ್ಳಿ ABARK ಕಾರ್ಡ್, 10 ಹಲವು ಉಚಿತ ಯೋಜನೆಗಳು ನಿಮಗಾಗಿ. ತಾಯಿ ಆರೋಗ್ಯ ಜೊತೆಗೆ ಗರ್ಭಿಣಿ ಬಾಣಂತಿ ಸೇವೆ, ನವಜಾತ ಶಿಶು ಆರೈಕೆ, ಸಮಯಕ್ಕೆ ಸರಿಯಾಗಿ ಲಸಿಕೆ, ಕುಟುಂಬ ಕಲ್ಯಾಣ ಯೋಜನೆ, ರಾಷ್ಟ್ರೀಯ ಕಾರ್ಯಕ್ರಮದ ಹಲವು ಯೋಜನೆಗಳು. ಯೋಗ ಕಲಿಕೆಗೆ, ಆರೋಗ್ಯಕರ ಆಹಾರ ಪದ್ಧತಿಗೆ, ಜೀವನ ಶೈಲಿ ಬದಲಾವಣೆಗೆ ನೆರವಾಗಲಿದೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರ. ರಾಜ್ಯದಲ್ಲಿ ಈಗಾಗಲೇ 8,729 ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು ನಿಮ್ಮ ಸೇವೆಗೆ ಸಿದ್ಧವಾಗಿವೆ. ಇದರ ಪ್ರಯೋಜನ ಪಡೆದುಕೊಳ್ಳಿ, ಉತ್ತಮ ಆರೋಗ್ಯ ನಿಮ್ಮದಾಗಲಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಓ ಆಶಕ್ಕ, ಏನಿದು ಬಿರ್ಬರ್ನೆ ಒಯ್ತಾ ಇದೆಯಲ್ಲ, ಏನ್ ಸಮಾಚಾರ? ಊರ್ನಾಗೆ ಸೊಳ್ಳೆ ಕಾಟ ಜಾಸ್ತಿಯಾಗಿ ಮೆದುಳು ಜ್ವರ ಕಾಣಿಸ್ಕೊಳ್ತಿದೆ. ನೀವೆಲ್ಲ ನಿಮ್ಮ ಮನೆ ಸುತ್ತ ಶುಚಿಯಾಗಿಟ್ಕೊಳ್ಳಿ. ನಿಮ್ ಮಕ್ಳಿಗೆ ಜೈ ಲಸಿಕೆ ತಪ್ಪದೆ ಹಾಕ್ಸಿ. ಜೈ ಲಸಿಕೆ ಅಂದ್ರೆ ಏನು? ಹಾಕ್ಸಿದ್ರೆ ಏನಾಗ್ತದವ? ಮಕ್ಳ ದೇಹದಲ್ಲಿ ಜಾಪನೀಸ್ ಎನ್ಸೆಫಲಿಟಿಸ್ ಅನ್ನೋ ವೈರಾಣು ಬರದಂತೆ ತಡೆಯಕ್ಕೆ ಜೈ ಲಸಿಕೆ ಹಾಕಿಸ್ಬೇಕು. ಇಲ್ದಿದ್ರೆ ನರ ದೌರ್ಬಲ್ಯತೆ, ಬುದ್ಧಿಮಾಂದ್ಯತೆ, ಮೂರ್ಛೆ ರೋಗ, ಶಾಶ್ವತ ಅಂಗವೈಕಲ್ಯನೂ ಉಂಟಾಗ್ಬೋದು. ಜಾಪನ ಎಲ್ಲ ಹಾಕ್ತಿರವ ಆ ಜೈ ಲಸಿಕೆನ? ಆಯ್ದ ಜಿಲ್ಲೆಗಳ ಶಾಲೆಗಳಲ್ಲಿ, ಅಂಗನವಾಡಿಗಳಲ್ಲಿ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ಹಾಕ್ತಾರವ? ಇವತ್ತೇ ನನ್ನ ಮಗುಗೆ ಜೈ ಲಸಿಕೆ ಹಾಕಿಸ್ಬಿಡ್ತೀನಿ ಬಿಡವ. ಬನ್ನಿ, 15 ವರ್ಷದ ಒಳಗಿನ ಮಕ್ಕಳಿಗೆ ಜೆಇ ಲಸಿಕೆ ಹಾಕಿಸೋಣ, ಮೆದುಳು ಜ್ವರದ ವಿರುದ್ಧ ಯುದ್ಧ ಸಾರೋಣ. ಪ್ರಕಟಣೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ರೈತ ಬಾಂಧವರೇ, ನುಗ್ಗೆ ಸೊಪ್ಪಿನ ಉಪಯೋಗಗಳು ಮತ್ತು ಅದನ್ನು ಮೌಲ್ಯವರ್ಧನೆ ಮಾಡಿ ಬಳಸುವ ವಿಧಾನ ಕುರಿತು ಹಾಸನದ ಕೃಷಿ ಮಹಾವಿದ್ಯಾಲಯದಲ್ಲಿ ಆಹಾರ ಮತ್ತು ಪೋಷಕಾಂಶಗಳ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಪಿ ಅಭಿಲಾಷ ಅವರೊಂದಿಗಿನ ಸಂದರ್ಶನವಿದೀಗ. ನಮಸ್ಕಾರ ರೈತ ಬಾಂಧವರೇ, ಇವತ್ತಿನ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ರೈತ ಬಾಂಧವರೇ, ನಿಮಗೆಲ್ಲ ಗೊತ್ತಿರಬಹುದು, ನುಗ್ಗೆ ತರಕಾರಿ ಅಂತ ಹೇಳ್ಬೋದು, ನುಗ್ಗೆ ಸೊಪ್ಪು ಅಂತ ಹೇಳ್ಬೋದು, ಅಥವಾ ನಮ್ಮ ರೈತರು ಹೊಲದಲ್ಲಿ ಒಂದು ಕೃಷಿ ಬೆಳೆಯಾಗಿ ಬೆಳೀತಾರೆ. ಅಂದರೆ ನುಗ್ಗೆ ಸೊಪ್ಪನ್ನ ಕೆಲವರು ಅಂತರ ಬೆಳೆಯಾಗಿ, ಕೆಲವು ಅಡಿಕೆಯಲ್ಲಿ ಬೆಳೀತಾರೆ, ಮತ್ತೆ ಮುಖ್ಯ ಬೆಳೆಯಾಗಿನೂ ಬೆಳೀತಾರೆ. ಅದಕ್ಕೆ ಒಳ್ಳೆ ಬೇಡಿಕೆನೂ ಇರುತ್ತೆ ಮಾರ್ಕೆಟ್ನಲ್ಲಿ. ಹಾಗಾಗಿ ಇವತ್ತು ನಾವು ಈ ನುಗ್ಗೆ ಸೊಪ್ಪಿನ ಉಪಯೋಗಗಳೇನು ಮತ್ತು ಅದನ್ನ ಮೌಲ್ಯವರ್ಧನೆ ಮಾಡಿ ಹೇಗೆ ಅದನ್ನು ಬಳಸಬಹುದು ಮತ್ತು ರೈತರಿಗೆ ಇದರಿಂದ ಏನು ಉಪಯೋಗ, ಇದರ ಬಗ್ಗೆ ಮಾಹಿತಿಯನ್ನು ಪಡೆಯೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ಮಾಹಿತಿ ಮಾಡಿಕೊಡ್ಲಿಕ್ಕೆ ಈಗ ನಮ್ಮ ನಿಲಯದಲ್ಲಿದ್ದಾರೆ. ಹಾಸನದ ಕೃಷಿ ಮಹಾವಿದ್ಯಾಲಯದಲ್ಲಿ ಆಹಾರ ಮತ್ತು ಪೋಷಕಾಂಶಗಳ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಿರ್ತಕ್ಕಂಥ ಡಾಕ್ಟರ್ ಪಿ ಅಭಿಲಾಷ್ ಅವರು. ನಮಸ್ಕಾರ ಅಭಿಲಾಷ್ ಅವರೇ. ನಮಸ್ಕಾರ ಸರ್. ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಧನ್ಯವಾದಗಳು. ಅಭಿಲಾಷ್ ಅವರೇ, ಇವತ್ತು ತಾವು ಈ ನುಗ್ಗೆ ಸೊಪ್ಪಿನ ಉಪಯೋಗಗಳು ಮತ್ತು ಅದರ ಮೌಲ್ಯವರ್ಧನೆ, ಅಂದರೆ ಯಾವ ರೀತಿ ಮೌಲ್ಯವರ್ಧನೆ ಮಾಡಿದರೆ ಅದರಿಂದ ಹೆಚ್ಚು ಲಾಭ ಆಗುತ್ತೆ ಅದನ್ನು ಬಳಸೋಂಥವ್ರಿಗೆ, ಮತ್ತು ಅದನ್ನು ಬೆಳೆಯುವಂಥ ರೈತರಿಗೆ ಇದರಿಂದ ಏನು ಉಪಯೋಗ ಆಗುತ್ತೆ ಅದರ ಬಗ್ಗೆ ಎಲ್ಲ ತಿಳಿಸ್ಕೊಡಿ. ಮೊದಲಿಗೆ ಈ ನುಗ್ಗೆ ಸೊಪ್ಪಿನ ಉಪಯೋಗಗಳ ಬಗ್ಗೆ ಹೇಳಿ. ಹಾ, ನುಗ್ಗೆ ಸೊಪ್ಪಲ್ಲಿ ನಾವು ನೋಡಿದ್ರೆ ತುಂಬಾ ಪೋಷಕಾಂಶಗಳು ಸಿಗುತ್ತೆ. ಹಾಗೆ ಇದ್ರ ಬಗ್ಗೆ ತಿಳ್ಕೊಬಹುದು ಅಂತಂದ್ರೆ, ಇದು ಒಂದು ಮೊರಿಂಗೇಶಿಯಸ್ ಫ್ಯಾಮಿಲಿಗೆ ಸೇರಿದಂತಹ 10-12 ಮೀಟರ್ ಎತ್ತರಕ್ಕೆ ಬೆಳೆಯುವಂತ ಒಂದು ಮರ ಆಗಿದೆ. ಗಿಡ ಮೂಲಿಕೆಯನ್ನ ತಯಾರಿಸಿರಲ್ಲ, ಅದನ್ನ ಔಷಧಿ ಮೂಲಿಕೆ ಅಂತಾನೆ ಇದನ್ನ ಕರೀತಾರೆ. ಇದು ಸಾಮಾನ್ಯವಾಗಿ ಎಲ್ಲಾ ಉಷ್ಣವಲಯದ ಪ್ರದೇಶಗಳ ಸಹಿತ ಬೆಳೆಯುತ್ತೆ. ಹಾಗೆ ಇದು ಭಾರತದಲ್ಲಿ ಎಲ್ಲಾ ಪ್ರದೇಶಗಳಲ್ಲೂ ಕೂಡ ಇದರ ಬಗ್ಗೆ ಪರಿಚಯ ಇದೆ. ಇದನ್ನ ವಿವಿಧ ಭಾರತೀಯ ಸ್ಥಳೀಯ ಭಾಷೆಗಳಲ್ಲಿ ಬೇರೆ ಬೇರೆ ಹೆಸರಿಂದ ಕರೀತಾರೆ. ಕೆಲವರು ಡ್ರಮ್ಸ್ಟಿಕ್ ಮರ ಅಂತಾರೆ, ಇನ್ ಕೆಲವರು ಮುರಿಂಗಾ ಅಂತಾರೆ, ಇನ್ ಕೆಲವರು ಸಹಜಾನ್ ಅಂತಾರೆ, ಇನ್ ಕೆಲವರು ಶೇವ್ಗ ಅಂತಾರೆ, ಹೀಗೆ ಬೇರೆ ಬೇರೆ ಹೆಸರುಗಳಿಂದ ಇದನ್ನ ಕರೀತಾರೆ. ಹಾಗೆ ಇದರ ವೈಜ್ಞಾನಿಕ ಮತ್ತು ಬಹು ಪ್ರಯೋಜನಕಾರಿ ಆಗಿರೋದ್ರಿಂದ ಈ ಮರನ ಪವಾಡದ ಮರ ಅಂತಾರೆ, ಹಾಗೆ ಜೀವನದ ಮರ ಅಂತಾರೆ, ಹಾಗೆ ಇನ್ನು ಸ್ವರ್ಗದ ಮರ ಅಂತಾನೂ ಕೂಡ ಇದು ತುಂಬಾ ಜನಪ್ರಿಯವಾಗಿದೆ. ಇದನ್ನ ಬಹುತೇಕ ಎಲ್ಲಾ ಭಾಗದಲ್ಲೂ ಕೂಡ ಖಾದ್ಯ ಅಥವಾ ಪೌಷ್ಟಿಕಾಂಶದ ಪರವಾಗಿ ಇದನ್ನ ಸೇವಿಸ್ತಾರೆ. ಇದರಲ್ಲಿ ಯಾವ್ಯಾವ ನಮ್ಮ ಅಗತ್ಯವಾದ ಪೋಷಕಾಂಶಗಳು ಇದೆ ಅಂತಂದ್ರೆ, ಉದಾಹರಣೆಗೆ ಜೀವಸತ್ವಗಳಿದೆ, ಖನಿಜಗಳು ಇದೆ, ಅಮೈನೋ ಆಮ್ಲಗಳು ಇದೆ, ಹಾಗೆ ಬೀಟಾ ಕೆರೋಟಿನ್, ಆಂಟಿ ಆಕ್ಸಿಡೆಂಟ್ಗಳು, ಒಮೇಗಾ 3 ಮತ್ತು ಒಮೇಗಾ 6, ಹೀಗೆ ಕೊಬ್ಬಿನ ಆಮ್ಲಗಳು, ವಿಟಮಿನ್ ಸಿ ಇದೆ, ಕ್ಯಾಲ್ಸಿಯಂ ಇದೆ, ಪೊಟ್ಯಾಸಿಯಂ ಇದೆ, ಮತ್ತು ಬಹು ಪ್ರಯೋಜನಕಾರಿಗಿರುವಂತಹ ಪ್ರೋಟೀನ್ಗಳಿದೆ. ಹೀಗೆ ಇದು ಒಂಥರ ಪೋಷಕಾಂಶಗಳ ಒಂದು ಕಣಜ ಅಂತಾನೆ ಕೂಡ ನಾವು ಹೇಳ್ಬೋದು. ನಮ್ಗೆ ಗೊತ್ತಿರೋ ಪ್ರಕಾರ ನುಗ್ಗೆ ಮರನ ನಾವು ಅದರಿಂದ ಸೊಪ್ಪನ್ನ ಕೂಡ ನಾವು ಆಹಾರ ಆಗಿ ಸೇವಿಸ್ತೀವಿ, ಹಾಗೆ ಅದರಲ್ಲಿ ಬೆಳೆಯುವಂತಹ ಕಾಯಿನ ಕೂಡ ನಾವು ಆಹಾರವಾಗಿ ಸೇವಿಸ್ತೀವಿ. ನಾವು ನುಗ್ಗೆ ಸೊಪ್ಪನ್ನ ಸಾಮಾನ್ಯವಾಗಿ ಪಲ್ಯ ಅಥವಾ ಅದನ್ನ ಹುರಿದ್ಬಿಟ್ಟು ಹಾಗೆ ತಿನ್ನೋದು, ಇಲ್ಲಾಂದ್ರೆ ಪ್ರಾಣಿಗಳಿಗೆ ಮೇವಿನ ರೂಪದಲ್ಲಿ ಕೂಡ ಕೊಡ್ತೀವಿ. ಇನ್ನು ಈ ಎಲೆನ ನಾವು ಒಣಗಿಸ್ಬಿಟ್ಟು ಪೌಡರ್ ತರ ಮಾಡಿ ಅದನ್ನ ಈಗ ಸೂಪ್ ಕುಡಿತೀವಲ್ವಾ, ಸೂಪ್ ಮಾಡ್ಕೊಂಡು ಚಳಿಗಾಲದಲ್ಲಿ ಸ್ವಲ್ಪ ಬೆಚ್ಚಗಿರ್ಲಿ ಅನ್ನೋಕ್ಕೋಸ್ಕರ ಸೊ ಆ ಸೂಪ್ ಪೌಡರ್ ಕೂಡ ನಾವು ಹಾಕ್ಬಿಟ್ಟು ಯೂಸ್ ಮಾಡ್ಬೋದು. ಹಾಗೆ ಈ ನುಗ್ಗೆ ಸೊಪ್ಪನ್ನ ತಿನ್ನೋದ್ರಿಂದ ನಮ್ಗೆ ಯಾವ್ಯಾವ ರೋಗಗಳನ್ನ ತಡೆಗಟ್ಬೋದು ಅಥವಾ ಅದು ಯಾವ್ಯಾವ ರೋಗಗಳಿಗೆ ನಾನು ಒಂದು ಮೆಡಿಸಿನ್ ಆಗಿ ಯೂಸ್ ಮಾಡ್ಬೋದು ಅಂತಂದ್ರೆ, ರಕ್ತಹೀನತೆಗೆ ಈ ನುಗ್ಗೆ ಸೊಪ್ಪನ್ನ ತಿನ್ಬೋದು. ಕೆಲವರು ಎಲ್ಲದಕ್ಕೂ ಆತಂಕ ಪಡ್ತಾ ಇರ್ತಾರೆ, ಆಂಗ್ಸೈಟಿ ಅಂತಾರೆ, ಸೊ ಅದಕ್ಕೆ ಇದನ್ನ ಒಂದು ಮೆಡಿಸಿನ್ ಆಗಿ ಯೂಸ್ ಮಾಡ್ಬೋದು. ಹಾಗೆ ಕಪ್ಪು ಚುಕ್ಕೆಗಳು, ರಕ್ತದ ಕಲ್ಮಶಗಳು ನಾವು ಹೋಗ್ಲಾಡಿಸೋದಕ್ಕಾಗಿ, ಕಾಲರ ರೋಗಗಳಿಗೆ ಚಿಕಿತ್ಸೆಯನ್ನು ಪಡೆಯೋದಕ್ಕೋಸ್ಕರ, ಅದು ಅಲ್ಲದೆ ಆಂಟಿ ಇನ್ಫ್ಲಮೇಟರಿ ಅಂತ ಹೇಳ್ತೀವಿ, ಅಂದ್ರೆ ದೇಹದ ಭಾಗಗಳು ಕೆಲವೊಮ್ಮೆ ಊದ್ಕೊಳ್ಳುತ್ತೆ, ಅದಕ್ಕೆ ಅದನ್ನ ತಡೆಗಟ್ಟುವುದಕ್ಕಾಗಿ ಇದನ್ನ ಸೇವಿಸ್ಬೋದು. ಹಾಗೆ ಆಂಟಿ ಟ್ಯೂಮರ್, ಈಗ ನೋಡ್ಬೋದು ಎಲ್ರಿಗೂ ಕ್ಯಾನ್ಸರ್ ಬರ್ತಾನೆ ಇದೆ, ಯಾವುದೇ ಒಂದು ರೂಪದಲ್ಲಿ ಬರ್ತಿದೆ ಅಂತ ನಮ್ಗೆ ಹೇಳಲಿಕ್ಕೆ ಆಗ್ತಿಲ್ಲ. ಆದ್ರಿಂದ ನಾವು ಈ ನುಗ್ಗೆ ಸೊಪ್ಪನ್ನ ತಿನ್ನೋದ್ರಿಂದ ಆಂಟಿ ಟ್ಯೂಮರ್ ಅಂದ್ರೆ ಆ ಗಡ್ಡೆಗಳು ಏನ್ ಬೆಳೆಯುತ್ತೆ ಅದನ್ನ ಇದು ತಡೆಗಟ್ಟುತ್ತೆ. ಹಾಗೆ ಆಂಟಿ ಅಲ್ಸರ್ಸ್, ಎಲ್ರಿಗೂ ಅಲ್ಸರ್ ಅನ್ನೋದು ತುಂಬಾ ಒಂದು ಕಾಮನ್ ಆಗಿರೋ ಒಂದು ಪ್ರಾಬ್ಲಮ್, ಅದಕ್ಕೋಸ್ಕರನೂ ಕೂಡ ಇದನ್ನ ಸೇವಿಸ್ಬೋದು. ಹಾಗೆ ಕೊಲೆಸ್ಟ್ರಾಲ್, ಎಷ್ಟೋ ಜನ ಅದನ್ನು ದಪ್ಪ ಆಗಿದ್ದೀವಿ, ಕಡಿಮೆ ಮಾಡ್ಕೋಬೇಕು ದೇಹ ತೂಕ ಅನ್ನೋದಕ್ಕೋಸ್ಕರ ಇದು ಆಂಟಿ ಕೊಲೆಸ್ಟ್ರಾಲ್. ಅದು ಬಹಳಷ್ಟು ಜನಗಳಿಗೆ ಅದು ಇದೆ, ಹೌದು ಎಲ್ಲರಿಗೂ ಇದೊಂಥರ ಕಾಡ್ತಿರೋ ಸಮಸ್ಯೆ ಇದು. ಹಾಗೆ ಮಧುಮೇಹ ಆಗಿರ್ಬೋದು, ಚಿಕ್ಕ ಮಕ್ಕಳಿಂದ ಆಗಿ ವಯಸ್ಕರ ಒಂದು ಕಾಮನ್ ಆಗಿರೋ ಪ್ರಾಬ್ಲಮ್ ಇದು. ಇದೆಲ್ಲ ಪ್ರಾಬ್ಲಮ್ಗಳಿಗೆ ನಾವು ನುಗ್ಗೆ ಸೊಪ್ಪನ್ನ ಸೇವಿಸ್ಬೋದು. ಅದಲ್ದಲೆ ನುಗ್ಗೆ ಕಾಯಿ ಕೂಡ, ನುಗ್ಗೆ ಕಾಯಿಯಲ್ಲೂ ಕೂಡ ಇದೇ ರೀತಿ ತುಂಬಾ ಪೋಷಕಾಂಶಗಳು ಇದೆ. ಕೆಲವೊಬ್ಬರಿಗೆ ಮೂಲಂಗಿ ತಿನ್ನೋದ್ರಿಂದ ಒಂದು ಅಲರ್ಜಿ ತರ ಆಗುತ್ತೆ, ಸೊ ಅಂತ ಅಲರ್ಜಿ ಇರೋ ಜನಗಳು ಮೂಲಂಗಿ ತಿನ್ನೋ ಬದಲು ಈ ನಾವು ನುಗ್ಗೆಕಾಯಿನ ಅದ್ರ ಪರವಾಗಿ ಸೇವಿಸ್ಬೋದು. ಅದಲ್ದಲೆ ಇದರೊಳಗಡೆ ನುಗ್ಗೆಕಾಯಿ ತಿನ್ನೋದ್ರ ಅದರೊಳಗಡೆ ಬೀಜಗಳಿರುತ್ತೆ, ಬೀಜಗಳು ಬಲ್ತಾಗ ಸ್ವಲ್ಪ ದೊಡ್ಡದಾಗುತ್ತೆ, ಆವಾಗ ನುಗ್ಗೆಕಾಯಿನ ಜನಗಳು ತಿನ್ನೋದಿಲ್ಲ, ಹಾಗೆ ಎಸ್ದು ಬಿಡ್ತಾರೆ. ಆ ಜನಗಳಿಗೆ ಗೊತ್ತಿಲ್ಲ ಅದರಿಂದ ಎಷ್ಟು ಉಪಯೋಗ ಇದೆ, ಅದರಿಂದ ಏನೆಲ್ಲ ಮಾಡಬಹುದು ಅಂತ. ಆ ಬೀಜಗಳನ್ನ ನಾವು ಹೇಗೆ ಶೇಂಗಾ ಅಥವಾ ಕಡಲೆಕಾಯಿನ ಹುರಿದ್ಬಿಟ್ಟು ಸ್ನಾಕ್ಸ್ ರೀತಿ ತಿಂತೇವೋ ಆ ತರನು ಕೂಡ ಅದನ್ನ ಸೇವಿಸಬಹುದು. ಅದಲ್ದಲೆ ಇಂಟ್ರೆಸ್ಟಿಂಗ್ ವಿಷಯ ಏನು ಅಂತಂದ್ರೆ, ನಾವು ಆ ಬೀಜನ ನೀರನ್ನು ಸ್ಪಷ್ಟಪಡಿಸಲು ಏನು ಸ್ಫಟಿಕ ಯೂಸ್ ಮಾಡ್ತೀವಿ, ಅದೇ ರೀತಿನ ಆ ಬೀಜಗಳನ್ನು ಕೂಡ ಫ್ಲಕ್ಯುಲೆಂಟ್ ಆಗಿ ಯೂಸ್ ಮಾಡಬಹುದು. ಅದಲ್ದಲೆ ಈ ಬೀಜಗಳಿಂದ ತಯಾರಿಸಿದಂತ ಒಂದು ಎಣ್ಣೆ ಏನಿದೆ ಅದೊಂದು ಎಲ್ಲ ವಿಟಮಿನ್ಸ್ ಮತ್ತೆ ನ್ಯೂಟ್ರಿಯೆಂಟ್ ಕಂಟೆಂಟ್ಸ್ ತುಂಬಾ ಇದೆ. ಈ ಎಣ್ಣೆನ ಆಲ್ಮೋಸ್ಟ್ ಬೇರೆ ಕಂಟ್ರಿಲೆಲ್ಲ ತುಂಬಾ ಯೂಸ್ ಮಾಡ್ತಾರೆ, ಏನಂದ್ರೆ ಅಡಿಗೆ ಎಣ್ಣೆಯಾಗಿ ಯೂಸ್ ಮಾಡ್ತಾರೆ. ನಮ್ಮ ಭಾರತೀಯರು ಇದನ್ನು ತಿಳ್ಕೋಬೇಕು, ಯಾಕಂದ್ರೆ ಇದರಲ್ಲಿ ಇರುವಂತಹ ಪೋಷಕಾಂಶಗಳು ನೋಡಿದ್ರೆ ನಮ್ಮ ಬೇರೆನ ಫಾರ್ಮ್ ಆಯಿಲ್ ಅಥವಾ ಬೇರೆ ಬೇರೆ ಏನು ಒಂದು ಹಗ್ಗದ ರೀತಿಯಲ್ಲಿ ಸಿಗುತ್ತೆ ಎಣ್ಣೆ ಅಂತ ನಾವು ಯೂಸ್ ಮಾಡಿಕೊಂಡು ಹಾರ್ಟ್ ಪ್ರಾಬ್ಲಮ್ ಆಗಿರ್ಬೋದು ಅಥವಾ ಬೇರೆ ನಮ್ಗೆ ಕಾಯಿಲೆಗಳು ಬರೋದನ್ನ ತಡೆಗಟ್ಟಬಹುದು. ಈ ಬೀಜದಿಂದ ತಯಾರಿಸಿದ ಎಣ್ಣೆ ನಾವು ಬೆನ್ ಆಯಿಲ್ ಅಂತ ಕರಿತೀವಿ. ಇದನ್ನ ನಾವು ಅಡಿಗೆಗೆ ಅಷ್ಟೇ ಅಲ್ದಲೆ ಮೆಡಿಸಿನ್ ಆಯಿಲ್ ಆಗಿ ಕೂಡ ಯೂಸ್ ಮಾಡ್ತಿದ್ರೆ ಹೇಗೆ ಅಂತಂದ್ರೆ, ಆ ಎಣ್ಣೆನ ನಾವು ಚರ್ಮದ ರೋಗಗಳಿಗೆ ಆ ಎಣ್ಣೆನ ಯೂಸ್ ಮಾಡಬಹುದು. ಅಂದ್ರೆ ಲೈಕ್ ಮಾಯಿಶ್ಚರೈಸರ್ ಆಗ್ಬಿಟ್ಟು, ಈಗ ಚಳಿಗಾಲದಲ್ಲಿ ಮಾಯಿಶ್ಚರೈಸರ್ ಬೇಕೇ ಬೇಕು, ಈಗ ಆಗ್ಲೇ ಚಳಿಗಾಲ ಸ್ಟಾರ್ಟ್ ಆಗಿದೆ. ಹಾಗೆ ಕೂದಲು ಕಂಡೀಷನರ್ ಆಗಿ, ಕೂದಲು ಕೂಡ ನಮ್ಗೆ ಯಾವಾಗ ಡ್ರೈ ಆಗಿರುತ್ತೆ ಅದಕ್ಕೆ ಕಂಡೀಷನರ್ ಆಗಿ ಕೂಡ ಯೂಸ್ ಮಾಡಬಹುದು. ಹಾಗೆ ವಿವಿಧ ರೀತಿಯ ಆರೋಗ್ಯ ಸುಧಾರಣೆಗೋಸ್ಕರ ಈ ಆಯಿಲ್ ನ ಯೂಸ್ ಮಾಡಬಹುದು. ಹಾಗೆ ಇನ್ನೂ ಹೇಳ್ಬೋದು ಅಂದ್ರೆ, ಇದನ್ನ ನಾವು ತೆಂಗಿನ ಮರನ ಹೇಗೆ ಕಲ್ಪವೃಕ್ಷ ಅಂತ ಹೇಳ್ತೀವಿ, ಹಾಗೇನೆ ಕೂಡ ಇದನ್ನು ಕೂಡ ಕಲ್ಪವೃಕ್ಷ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇದರ ಮರದ ತೊಗೋಟೇನು ಕೂಡ ನಾವು ಕಾಗದದ ತಯಾರಿಕೆ ಆಗಿ ಅಥವಾ ಇಂಧನದ ರೂಪದಲ್ಲಿ ಅಥವಾ ಹೊರ ಕೌಶವನ್ನು ತಯಾರಿಸಲು ಈ ಮರದ ತೊಗೋಟೇನು ಕೂಡ ನಾವು ಬಳಸ್ತೀವಿ. ಹೀಗೆ ಹೇಳ್ತಾ ಹೋದ್ರೆ ಇದ್ರ ಉಪಯೋಗ ತುಂಬಾನೇ ಇದೆ. ಅದರಿಂದ ನಾವು ನುಗ್ಗೆ ಸೊಪ್ಪಿನ ಒಂದು ಏನ್ ಬೆಳೀತಾ ಇದೀವಿ ಅದನ್ನ ಹೆಚ್ಚಿಗೆ ಮಾಡಿದ್ರೆ ತುಂಬಾ ಉಪಯೋಗ ಆಗುತ್ತೆ. ಈಗ ನೋಡಮ್ಮ, ಒಂದು ಸೊಪ್ಪು ಬಳಸೋದು ನಮಗೆ ಗೊತ್ತು, ಅಂದ್ರೆ ಸೊಪ್ಪನ್ನ ಅದೇ ನೀವು ಹೇಳ್ದಂಗೆ ಪಲ್ಯ ಮಾಡಿ ತಿಂತಾರೆ ಕೆಲವರು, ಸಾರು ಮಾಡಿನೂ ಬಳಸ್ತಾರೆ. ಆಮೇಲೆ ನುಗ್ಗೆಕಾಯಿ ಅಂತೂ ಸಾಮಾನ್ಯವಾಗಿ ಸಾರು ಮಾಡ್ಲಿಕ್ಕೆ ಇಲ್ಲವ ಪಲ್ಯ ಮಾಡ್ಲಿಕ್ಕೆ ಬಳಸ್ತಾರೆ. ಆದ್ರೆ ಮುಖ್ಯವಾಗಿ ನಮ್ಮ ಜನರಿಗೆ ಗೊತ್ತಿರೋದು ಇವೆರಡು ಬಳಸೋದು. ಅದರಲ್ಲಿ ಆದರೆ ಇನ್ನು ಈಗ ನೀವೇನೇ ಹೇಳಿದ್ರೆ ಬೀಜ ಬಳಸಬಹುದು ಅಂತ ಹೇಳಿದ್ರೆ, ಆಮೇಲೆ ಹೂವೆಲ್ಲ ಇರುತ್ತೆ, ಇದು ಬಹಳ ಔಷಧೀಯ ಗುಣಗಳನ್ನು ಹೊಂದಿರುತ್ತೆ ಅಂತ ಹೇಳಿದ್ರೆ, ಇದನ್ನ ಈಗ ಒಂದು ಸರಿ ನಾವು ಬೆಳೆದ್ ಬಿಟ್ರೆ ಹಾಗೆ ಬಳಸ್ತೀವಿ, ನಮಗೆ ಅದು ಅನುಕೂಲ ಆಗುತ್ತೆ ಅಂತ ನಾವ್ ಇದ್ ಮಾಡ್ತೇವೆ. ಆದ್ರೆ ನಮ್ಮ ರೈತರು ಬೆಳಿತಿರೋದನ್ನ ಅದನ್ನ ಎಲ್ಲ ಒಂದೇ ಸರಿ ಬಳಸಲಿಕ್ಕಾಗಲ್ಲ, ಅದನ್ನ ಮೌಲ್ಯವರ್ಧನೆ ಮಾಡಿ ಏನಾದ್ರೆ ಬಳಸಲಿಕ್ಕೆ ಅವಕಾಶ ಉಂಟಾ? ಯಾವ ರೀತಿ ಮಾಡಬಹುದು ಒಂದ್ ವೇಳೆ ಮೌಲ್ಯವರ್ಧನೆ ಮಾಡಿ ಮಾಡೋದಾದ್ರೆ? ಹೌದು ಸರ್, ಇದನ್ನ ಮೌಲ್ಯವರ್ಧನೆ ಮಾಡಬಹುದು. ಹೇಗೆ ಮಾಡಬಹುದು ಅಂದ್ರೆ, ನಾವು ಪ್ರತ್ಯೇಕವಾಗಿ ಒಂದೊಂದು ಭಾಗನ ತಗೊಂಡು ನಾವು ಮೌಲ್ಯವರ್ಧನೆ ಮಾಡಬಹುದು. ಅದರಲ್ಲಿ ನಾನು ಒಂದು ಉದಾಹರಣೆಗೆ ಇದ್ರ ಸೊಪ್ಪಿನ ಪೌಡರ್ ಮಾಡಿ ಏನೇನು ಉಪಯೋಗ ಇದೆ ಅಂತ ತಿಳಿಸ್ಕೊಡ್ತೀನಿ. ನಾವು ಎಲೆ ಏನು ಯಥೇಚ್ಛವಾಗಿ ನಮ್ಗೆ ಸಿಗುತ್ತೆ ಆ ಮರದಲ್ಲಿ, ಅದರಲ್ಲಿರೋ ಎಲೆನ ಬಳಸ್ಕೊಂಡು ನಾವು ಅದರಿಂದ ಪೌಡರ್ ಮಾಡಬಹುದು. ಆ ಪೌಡರ್ನ ನಾವು ಯಾವ್ಯಾವುದಕ್ಕೆ ಬದಲಿಯಾಗಿ ಯೂಸ್ ಮಾಡಬಹುದು ಅಂತಂದ್ರೆ, ಇವಾಗ ಎಷ್ಟೋ ಜನಗಳು ಜಿಮ್ಗೆ ಹೋಗ್ತಾರೆ, ಜಿಮ್ಗೆ ಹೋಗಿರೋರು ಕೆಲವರು ದೇಹ ತೂಕ ಇಳಿಸ್ಲಿಕ್ಕಾಗಿರ್ಬೋದು ಅಥವಾ ದೇಹ ತೂಕನ ಹೆಚ್ಚಿಗೆನ ಮಾಡ್ಲಿಕ್ಕೆ ಹೋಗ್ತಾರೆ. ಅವರಿಬ್ಬರಿಗೂ ಸಹಿತ ಪ್ರೋಟೀನ್ ಅನ್ನೋದು ತುಂಬಾ ಬಹುಮುಖ್ಯ ಆಗಿರುತ್ತೆ. ಇವಾಗ ದೇಹ ತೂಕ ಇಳಿಸೋರಿಗೆ ಆಹಾರದ ಪ್ರಮಾಣ ಕಡಿಮೆ ಮಾಡ್ಬೇಕು, ಆದ್ರೆ ಪ್ರೋಟೀನ್ ಪೋಷಕಾಂಶಗಳು ಅದೇ ರೀತಿಯಲ್ಲಿ ಸಿಗ್ಬೇಕು ಬಾಡಿಗೆ. ಆದ್ರೆ ಆಹಾರದ ಪ್ರಮಾಣ ಕಡಿಮೆ ಇರಬೇಕು. ಅಂತವ್ರಿಗೆ ಅದ್ರ ಪರ್ಯಾಯವಾಗಿ ನಾವು ಪ್ರೋಟೀನ್ ಹೆಚ್ಚಿಗೆ ಸಿಗ್ಬೇಕಾಗಿರೋದ್ರಿಂದ ಈ ಎಲೆಯಲ್ಲಿ ಯಥೇಚ್ಛವಾಗಿ ಐರನ್ ಕಂಟೆಂಟ್ ಹಾಗೆ ಪ್ರೋಟೀನ್ ಕಂಟೆಂಟ್ ಸಿಗುತ್ತೆ. ಅವರು ಈ ಪೌಡರ್ನ ಅವರ ದಿನನಿತ್ಯದ ಆಹಾರದಲ್ಲಿ ಯೂಸ್ ಮಾಡಬಹುದು. ಹಾಗೆ ಈ ಮಕ್ಕಳಿಗೆ ಏನೇ ಮಾಡಿದ್ರು ಔಷಧಿ ಅಥವಾ ಈ ಟಾನಿಕ್ ಕುಡಿಸ್ಲಿಕ್ಕೆ ತುಂಬಾ ಸರ್ಕಸ್ ಮಾಡ್ತಿರ್ತಾರೆ ತಾಯಂದ್ರು. ಅಂತವ್ರು ಈ ಪೌಡರ್ನ ಈ ಚಪಾತಿ ಮಾಡೋ ಹಿಟ್ಟಲ್ಲಾಗಿರ್ಬೋದು ಅಥವಾ ಪೂರಿ ಆಗಿರ್ಬೋದು ಅಥವಾ ಚಕ್ಲಿ ಏನ್ ಮಾಡ್ತಾರೆ ದಿನನಿತ್ಯದ ಆಹಾರಗಳಲ್ಲಿ ಈ ಪೌಡರ್ನ ಮಾಡಿ ಸೇರಿಸೋದ್ರಿಂದ ಮಕ್ಕಳಿಗೆ ಅವರ ಆರೋಗ್ಯದಲ್ಲಿ ಕೂಡ ಸುಧಾರಣೆ ಇರುತ್ತೆ, ಅವರಿಗೆ ಒಂದು ರೋಗ ನಿರೋಧಕ ಶಕ್ತಿಯಾಗಿ ಕೂಡ ಈ ಪೌಡರ್ ಸಹಾಯ ಮಾಡುತ್ತೆ. ಅದರಿಂದ ನಾವು ಈ ಪೌಡರ್ನ ತಯಾರಿಸಿ ನಾವು ನಮ್ಮ ಒಂದು ಆರೋಗ್ಯ ಸುಧಾರಣೆ ಮಾಡ್ಕೋಬಹುದು. ಈಗ ನೀವು ಪೌಡರ್ ತಯಾರಿಸಿ ಆರೋಗ್ಯ ಸುಧಾರಣೆ ಮಾಡ್ಕೋಬಹುದು, ಎಲ್ಲೆಲ್ಲಿ ಬಳಸಬಹುದು ಅಂತ ಹೇಳಿದ್ರೆ, ನಾನು ಸಾಕಷ್ಟು ಕಡೆ ನೋಡಿರ್ತೀನಿ, ಸಿಟಿಯಲ್ಲಿ ಇರ್ಬೋದು ಹಳ್ಳಿಯಲ್ಲಿ ಇರ್ಬೋದು, ಮನೆಗಳ ಹತ್ರ ಕೆಲವರು ನುಗ್ಗೆ ಮರ ಬೆಳೆಸಿರ್ತಾರೆ. ಅದು ಏನ್ ಮಾಡ್ತಾರೆ ಅಂದ್ರೆ, ಸ್ವಲ್ಪ ಎತ್ತರ ಬೆಳೆದಿಂದ ಅದನ್ನ ಕಟ್ ಮಾಡಿ ಬಿಸಾಕಿರ್ತಾರೆ, ಅಲ್ಲೆಲ್ಲೇ ನೋಡಿರ್ತಾರೆ ಸೊಪ್ಪು ಎಲ್ಲ ಚೆಲ್ಲಿರ್ತಾರೆ. ಅಂತವ್ರಿಗೆ ಅಂದ್ರೆ ಆ ಸೊಪ್ಪನ್ನ ಯಾವ ರೀತಿ ಪೌಡರ್ ಮಾಡ್ಕೋಬೇಕು ಅನ್ನೋದ್ರ ಸ್ವಲ್ಪ ಮಾಹಿತಿ ಹೇಳ್ತೀರಾ? ಹಾ ಸರ್, ಖಂಡಿತ ತಿಳಿಸ್ಕೊಡ್ತೀನಿ. ಇದನ್ನ ಪೌಡರ್ ಯಾವ ರೀತಿ ಮಾಡಬಹುದು ಅಂತಂದ್ರೆ, ಫಸ್ಟ್ ನಾವು ಪೌಡರ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕಂದ್ರೆ, ಒಳ್ಳೆ ಗುಣಮಟ್ಟದ ಎಲೆಗಳನ್ನ ಫಸ್ಟ್ ಶೇಖರಿಸಬೇಕು. ಅದು ಶೇಖರಿಸಿದಂತ ಎಲೆಗಳು ಹೇಗಿರ್ಬೇಕು ಅಂದ್ರೆ, ಅದು ರೋಗಮುಕ್ತವಾಗಿರ್ಬೇಕು. ಅಂದ್ರೆ ಕೆಲವೊಂದು ಹಳದಿ ಆಗಿರುತ್ತೆ ಅಥವಾ ರೋಗ ಬಂದ್ಬಿಟ್ಟು ಎಲೆಗಳು ಅದು ಶ್ರಿಂಕ್ ಆಗಿರುತ್ತೆ, ಅಂದ್ರೆ ಮಡ್ಚ್ಕೊಂಡಿರುತ್ತೆ, ಆತರ ಎಲೆನ ನಾವು ತಗೋಬಾರ್ದು. ಹಾಗೆ ನಾವು ಎಲೆ ತಗೊಂಡಿರೋ ಕೀಟಗಳಿಂದ ಮುಕ್ತವಾಗಿರ್ಬೇಕು, ಅದರಲ್ಲಿ ಮುಟ್ಟೆಗಳಾಗಿರ್ಬೋದು ಯಾವ್ದೇ ಇರ್ಬೋದು, ಅಂತ ಎಲೆಗಳನ್ನ ನಾವು ಶೇಖರಿಸಬೇಕು. ನಂತರ ಅದನ್ನ ಏನ್ ಮಾಡ್ಬೇಕು ಅಂತಂದ್ರೆ, ವಾಶ್ ಮಾಡ್ಬೇಕು. ಹೆಂಗೆ ವಾಶ್ ಮಾಡ್ಬೇಕು ಅಂತಂದ್ರೆ, ಹರಿಯುವ ನೀರು ಅಂದ್ರೆ ಈ ಟ್ಯಾಪ್ ಅದು ನಲ್ಲಿ ಏನ್ ಹೇಳ್ತೀವಿ, ಅದ್ರಲ್ಲಿ ಹರಿಯುವ ನೀರಿನಲ್ಲಿ ಚೆನ್ನಾಗಿ ಎಲೆಗಳನ್ನ ತೊಳಿಬೇಕು. ಎಲ್ಲಿವರೆಗೂ ತೊಳಿಬೇಕು ಅಂದ್ರೆ, ನಾವು ತೊಳೆದಿರೋ ನೀರು ಕ್ಲಿಯರ್ ಆಗಿ ಬರಬೇಕು, ಅಂದ್ರೆ ಅದರಲ್ಲಿ ಮಣ್ಣು ಮಿಶ್ರಿತ ನೀರು ಅಥವಾ ಧೂಳು ಇರಬಾರ್ದು. ಹೌದು, ಆ ರೀತಿ ಕರೆಕ್ಟ್ ಆಗಿ ನೀಟಾಗಿ ತೊಳಿಬೇಕು. ನಂತರ ಅದನ್ನೇನ್ ಮಾಡ್ಬೇಕು ಅಂತಂದ್ರೆ, ಅದರಲ್ಲಿ ತೊಳೆದಂತಹ ಎಲೆಗಳನ್ನ 1% ಸೋಡಿಯಂ ಕ್ಲೋರೈಡ್ ಅಂದ್ರೆ ಉಪ್ಪು ಅಷ್ಟೇ, ದಿನನಿತ್ಯವಾಗಿ ಬಳಸುವಂತ ಉಪ್ಪು ಏನಿರುತ್ತೆ 1% ಉಪ್ಪು ಅಂದ್ರೆ 99% ನೀರಿರ್ಬೇಕು. ಆತರ ಒಂದು ಮಿಶ್ರಣ ಮಾಡಿ ನೀರಿನಲ್ಲಿ 5-10 ನಿಮಿಷ ನೆನೆಸಿಡ್ಬೇಕು. ಈ ತರ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ, ಅದರಲ್ಲಿರೋ ಒಂದು ಸೂಕ್ಷ್ಮ ಜೀವಿಗಳಿಗೂ ಏನಿರುತ್ತೆ ರೋಗ ಬರುವಂತ ರೋಗ ಕಾರಣವಂತ ಒಂದು ಜೀವಿಗಳೇನಿರುತ್ತೆ ಅದೆಲ್ಲ ಸತ್ತೋಗುತ್ತೆ. ಹಾಗೆ ಅದು ಮಾಡಿದ ನಂತರ ನಾವು ಡಿಸ್ಟಿಲ್ಡ್ ವಾಟರ್ ಅಂತ ಇರುತ್ತೆ, ಆ ಡಿಸ್ಟಿಲ್ಡ್ ವಾಟರ್ ಇಂದ ಮತ್ತೆ 2 ಸರಿ ತೊಳಿಬೇಕು ಇದನ್ನ. ಈ ತರ ವಾಶ್ ಮಾಡಿ ನಂತರ ಏನ್ ಮಾಡ್ಬೇಕು ಅಂದ್ರೆ, ಇದನ್ನ ಡ್ರೈ ಮಾಡ್ಬೇಕು. ಹೇಗೆ ಡ್ರೈ ಮಾಡ್ಬೇಕು ಅಂತಂದ್ರೆ, ತುಂಬಾ ಜನಗಳು ಏನ್ ಮಾಡ್ತಾರೆ ಅಂತಂದ್ರೆ, ತುಂಬಾ ಬಿಸಿಲಿರುವಂತಹ ಜಾಗದಲ್ಲಿ ಡೈರೆಕ್ಟ್ ಸೂರ್ಯಕಿರಣಗಳು ಬೀಳೋ ರೀತಿಯಲ್ಲಿ ಡ್ರೈ ಮಾಡ್ತಾರೆ. ಹಾಗೆ ಮಾಡಬಾರ್ದು. ಏನಕ್ಕೆ ಹಾಗೆ ಮಾಡಬಾರ್ದು ಅಂತಂದ್ರೆ, ನಾವು ಆತರ ತುಂಬಾ ಪ್ರಕಾಶಮಾನವಾದ ಬೆಳಕಿನಲ್ಲಿ ಸೂರ್ಯನ ಬೆಳಕಿನಲ್ಲಿ ನಾವೇನಾದ್ರೂ ಎಲೆನ ಒಣಗಿಸಿದ್ರೆ ಅದರಲ್ಲಿರುವಂತಹ ವಿಟಮಿನ್ ಎ ಅಂತ ಏನ್ ಹೇಳ್ತೀವಿ, ಕಣ್ಣಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಒಂದು ಸತ್ವ, 20-40% ಅಲ್ಲೇ ಹಾಳಾಗ್ಬಿಡುತ್ತೆ. ಸೊ ಇದನ್ನ ನೋಡಿದಂತಹ ವಿಜ್ಞಾನಿಗಳು, ನಾವು ಡೈರೆಕ್ಟ್ ಸೂರ್ಯನ ಕಿರಣಗಳಲ್ಲಿ ಒಣಗಿಸೋದಕ್ಕಿಂತ ನೆರಳಿನಲ್ಲಿ ಒಣಗಿಸಿದ್ರೆ 50-70% ವಿಟಮಿನ್ ಎನ ನಾವು ಕಾಪಾಡ್ಕೋಬಹುದು. ಅದರಿಂದ ಇನ್ನೂ ಏನು ಒಂದು ಉಪಯೋಗ ಆಗುತ್ತೆ ಅಂದ್ರೆ, ಆ ಪ್ರೋಟೀನ್ ಒಡೆಯುವಿಕೆ ಅಂತ ಒಂದೇನು ಒಂದು ಕಾರ್ಯ ಇರುತ್ತೆ, ಅದು ತಡೆಗಟ್ಟುತ್ತೆ ನಾವು ನೆರಳಿನಲ್ಲಿ ಒಣಗಿಸೋದ್ರಿಂದ. ಆದ್ರಿಂದ ಇದನ್ನ ನೆರಳಿನಲ್ಲಿ ಈ ರೀತಿ ಒಣಗಿಸ್ಬೇಕು. ನೆರಳಿನಲ್ಲಿ ಹೇಗೆ ಒಣಗಿಸ್ಬೋದು, ಎಲ್ಲಿ ಒಣಗಿಸ್ಬೋದು ಅಂತಂದ್ರೆ, ಅದಕ್ಕೋಸ್ಕರ ಒಂದು ಕೊಠಡಿನ ನಾವು ಆಯ್ಕೆ ಮಾಡ್ಕೋಬೇಕು. ಈ ಕೊಠಡಿ ಹೇಗಿರ್ಬೇಕಂದ್ರೆ ಇದು ಕೂಡ ಸ್ಟೆರೈಲ್ ಆಗಿರ್ಬೇಕು. ಸ್ಟೆರೈಲ್ ಅಂತಂದ್ರೆ ತುಂಬಾ ಕ್ಲೀನ್ ಆಗಿರ್ಬೇಕು, ಹಾಗೆ ಯಾವುದೇ ಒಂದು ಕೀಟ ಆತರ ಏನು ಇರಬಾರ್ದು. ಹೌದು, ಅಂತ ಒಂದು ಕೊಠಡಿಯಲ್ಲಿ ನಾವೇನ್ ಮಾಡ್ಬೇಕು, ಒಂದು ಹಸಿರು ನೆಟ್ ಅಥವಾ ಒಂದು ಪರ್ದೆ ಹಾಕ್ಬಿಟ್ಟು ಕೆಳಗಡೆ, ಅದ್ರ ಮೇಲೆ ಎಲೆಗಳನ್ನ ಹಾಕ್ಬೇಕು. ಹಾಕಿ ನಂತರ ಏನ್ ಮಾಡ್ಬೇಕಂದ್ರೆ ಕೊಠಡಿ ಸುತ್ತಲೂ ನಾವು ಸೊಳ್ಳೆ ಪರ್ದೆನ ಹಾಕ್ಬೇಕು. ಸೊಳ್ಳೆ ಪರ್ದೆ ಏನಕ್ಕೆ ಹಾಕ್ಬೇಕು ಅಂತಂದ್ರೆ, ಸೊಳ್ಳೆ ಬಂದ್ಬಿಟ್ಟು ಎಲೆಗಳ ಮೇಲೆ ಮೊಟ್ಟೆ ಇಡುತ್ತೆ, ಆ ಮೊಟ್ಟೆ ಇಡೋದ್ರಿಂದ ನಮ್ಮ ಎಲೆಗಳು ಕಲುಷಿತ ಆಗ್ಬಿಡುತ್ತೆ. ಸೊ ಅದನ್ನ ತಡಿಲಿಕ್ಕೆ ನಾವು ನಮ್ಮ ಕೊಠಡಿ ಸುತ್ತ ಸೊಳ್ಳೆ ಪರ್ದೆನ ಹಾಕ್ಬೇಕು. ಸೊಳ್ಳೆ ಪರ್ದೆ ಹಾಕಿ ಅಷ್ಟೇ ಅಲ್ಲ ನಮ್ಮ ಕಾರ್ಯ, ಮತ್ತೆ ಅದನ್ನ ಅದ್ರ ಸುತ್ತಲೂ ನಮ್ಗೆ ಬೇರೆ ಕೀಟಗಳಾಗಿರ್ಲಿ ಅಥವಾ ಹೆಗ್ಗಣಗಳು ಆಗಿರ್ಬೋದು, ಇಲಿಗಳು, ಅದೆಲ್ಲ ಏನು ಬರ್ದಲ್ಲ ಇರೋ ತರ ನಾವು ಕಾಪಾಡ್ಕೋಬೇಕು. ನಂತರ ಒಣಗ್ಲಿಕ್ಕೆ ಇಷ್ಟ ಮಾಡಿದ್ರೆ ಸಾಕಾಗಲ್ಲ, ಹಾಗೆ ನಾವು ಅದಕ್ಕೆ ಗಾಳಿನ ನೋಡ್ಕೋಬೇಕು. ಹೌದು, ಯಾವ ರೀತಿ ಗಾಳಿ ಕೊಡ್ಬೇಕು ಅಂತಂದ್ರೆ ಏರ್ ಫಿಲ್ಟರ್ ನ ಯೂಸ್ ಮಾಡ್ಕೋಬೇಕು. ಏನಕ್ಕೆ ಅಂತಂದ್ರೆ, ನಾವು ಏರ್ ಫಿಲ್ಟರ್ ಇಲ್ದಲೆ ನಾರ್ಮಲ್ ಫ್ಯಾನ್ ಗಾಳಿನ ಕೊಡೋದ್ರಿಂದ ಗಾಳಿಲೂ ಕೂಡ ತುಂಬಾ ಸೂಕ್ಷ್ಮ ಜೀವಾಣುಗಳಿರುತ್ತೆ, ನಮ್ಮ ಎಲೆಗಳನ್ನ ಹಾಳು ಮಾಡೋ ರೀತಿ. ಅದಕ್ಕೋಸ್ಕರ ನಾವು ಏರ್ ಫಿಲ್ಟರ್ ನ ಯೂಸ್ ಮಾಡ್ಬೇಕು. ಆತರ ನಾವು ಉಪಯೋಗ ಮಾಡೋದ್ರಿಂದ ಒಳ್ಳೆ ಗಾಳಿ ಸಿಗ್ತಾ ಹೋಗುತ್ತೆ, ಹಾಗೆ ನಮ್ಮ ಎಲೆಗಳು ಸಹಿತ ಡ್ರೈ ಆಗ್ತಾ ಹೋಗುತ್ತೆ. ಇದನ್ನ ದಿನಕ್ಕೆ ಒಮ್ಮೆ ಆದ್ರೂ ಎಲೆಗಳನ್ನ ಮೇಲೆ ಕೆಳಗೆ ಮಾಡ್ತಾ ಇರ್ಬೇಕು. ಯಾಕೆಂದ್ರೆ ಆ ರೀತಿ ಮಾಡೋದ್ರಿಂದ ಎಲೆ ಕರೆಕ್ಟ್ ಆಗಿ ಪೂರ್ತಿಯಾಗಿ ಒಣಗ್ತಾ ಬರುತ್ತೆ. ಈ ಎಲೆನ ಯಾರು ಈ ತರ ಕೊಠಡಿನ ನೋಡ್ಕೋತಾ ಇರ್ತಾರೆ, ಆ ವ್ಯಕ್ತಿ ಕೂಡ ತುಂಬಾ ಸ್ವಚ್ಛವಾಗಿರ್ಬೇಕು. ಗ್ಲೌಸ್ ನ ಕೈಗೆ ಕವಚಗಳು ಏನ್ ಬರುತ್ತೆ ಅದನ್ನ ಉಪಯೋಗ ಮಾಡಿ ಎಲೆಗಳನ್ನ ಕೈ ಆಡ್ತಾ ಇರ್ಬೇಕು. ಹಾಗೆ ಅವರು ಕೂಡ ಏರ್ ಮಾಸ್ಕ್ ಆಗಿರ್ಬೋದು, ಅವ್ರ ಕೂದಲನ್ನ ಎಲೆ ಒಳಗಡೆ ಬೀಳ್ದಲ್ಲ ಇರೋಗ್ತಾರೆ, ಅವರು ಕೂಡ ಒಂದು ಸ್ವಚ್ಛತೆ ಹಾಗೂ ನೈರ್ಮಲ್ಯನ ಕಾಪಾಡ್ಕೊಳ್ಬೇಕು. ಈ ರೀತಿ ಮಾಡೋದ್ರಿಂದ ಸರಿಸುಮಾರು 4 ದಿನಗಳಲ್ಲಿ ಎಲೆ ಸಂಪೂರ್ಣವಾಗಿ ಡ್ರೈ ಆಗುತ್ತೆ. ಡ್ರೈ ಆದ ನಂತರ ನಾವೇನ್ ಮಾಡ್ಬೇಕು ಅಂದ್ರೆ, ಸಣ್ಣ ಪ್ರಮಾಣದಲ್ಲಿ ಆಗಿದೆ ನಾವೇ ಇದನ್ನ ಪುಡಿ ಮಾಡ್ಕೋಬಹುದು, ಇಲ್ಲ ದೊಡ್ಡ ಪ್ರಮಾಣದಲ್ಲಿ ಇದೆ ಅಂದ್ರೆ ಪಲ್ಮನೈಸರ್ ಮೆಷಿನ್ ಅಂತ ಇರುತ್ತೆ, ಅದರಲ್ಲಿ ಇದನ್ನ ಪುಡಿ ಮಾಡ್ಬೇಕು. ಪುಡಿ ಮಾಡಿದ ನಂತರ ಏನ್ ಮಾಡ್ಬೇಕು ಅಂದ್ರೆ, 0.5 mm ಇಂದ 1 mm ಇರುವ ಜಾಲರಿಯಲ್ಲಿ ಜರಡಿ ಹಿಡಿದ್ಬಿಟ್ಟು ಆ ಪೌಡರ್ನ ಸಂಗ್ರಹಣೆ ಮಾಡಬಹುದು. ಸಂಗ್ರಹಣೆ ಮಾಡಿದ್ಮೇಲೆ ನಮ್ಮ ಕೆಲಸ ಮುಗಿಯೋದಿಲ್ಲ, ಇದಾದ್ಮೇಲೆ ನಾವೇನ್ ಮಾಡ್ಬೇಕಂದ್ರೆ ಪುನಃ ಮತ್ತೆ ಡ್ರೈ ಮಾಡ್ಬೇಕು. ಏನಕ್ಕೆ ಅಂತಂದ್ರೆ, ನಮ್ಗೆ ಗೊತ್ತಿರ್ಬೋದು ಯಾವ್ದು ಆಹಾರದಲ್ಲಿ ತೇವಾಂಶ ಕಡಿಮೆ ಇರುತ್ತೆ ಅದು ತುಂಬಾ ಅವಧಿಗಳ ಕಾಲ ನಾವು ಏನು ತೊಂದರೆ ಇಲ್ಲದೆ ಸಂಗ್ರಹಣೆ ಮಾಡಬಹುದು ಅಂತ. ಏನು ನಾವು ಪುಡಿ ಮಾಡ್ತೀವಿ ಅಥವಾ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಎಲೆಗಳನ್ನ ನಾವು ಶಿಫ್ಟ್ ಮಾಡ್ತಾ ಇರ್ತೀವಿ, ಆ ಟೈಮಲ್ಲಿ ನಮ್ಗೆ ಇನ್ನೂ ಏನ್ ಗೊತ್ತಿಲ್ಲದೆ ತೇವಾಂಶ ಹೀರ್ಕೊಂಡಿರ್ಬೋದು, ಅದನ್ನ ಕಡಿಮೆ ಮಾಡ್ಲಿಕ್ಕೆ ನಾವೇನ್ ಮಾಡ್ಬೇಕು ಅಂದ್ರೆ, ಈ ಜಡಿ ಹಿಡಿದಂತಹ ಪೌಡರ್ನ ಮತ್ತೆ ಡ್ರೈಯರ್ ಅಲ್ಲಿ 50 degrees ತಾಪಮಾನದಲ್ಲಿ ಒಂದು 30 minutes ಅದನ್ನ ಡ್ರೈ ಮಾಡಿ, ಫುಡ್ ಗ್ರೇಡ್ ಬಾಟಲ್ಸ್ ಅಂತ ಬರುತ್ತೆ ಅಂದ್ರೆ ಆಹಾರವನ್ನು ಶೇಖರಿಸಿರುವ ಬಾಟ್ಲುಗಳು ಅಥವಾ ಡಬ್ಬಿಗಳು, ಆ ಡಬ್ಬಿಗಳಲ್ಲಿ ನಾವು ಅದನ್ನ ಶೇಖರಿಸಿಟ್ರೆ ಆ ಪೌಡರ್ ಆಲ್ಮೋಸ್ಟ್ 6 months ಇಂದ 1 ವರ್ಷದೊಳಗಡೆ ಯಾವುದೇ ಒಂದು ತೊಂದರೆ ಇಲ್ದಲೆ, ಯಾವುದೇ ಒಂದು ಕೆಡುಕು ಇಲ್ದಲೆ ಅದನ್ನ ಆರಾಮಾಗಿ ನಾವು ಶೇಖರಣೆ ಮಾಡಿ ಇಟ್ಕೋಬಹುದು. ಒಳ್ಳೆ ಮಾಹಿತಿಯನ್ನ ಹೇಳಿದ್ರಮ್ಮ. ಆಮೇಲೆ ನಮ್ಮ ರೈತರು ಕೆಲವರು ನುಗ್ಗೆ ಕೃಷಿ ಮಾಡ್ತಾರೆ, ಸಾಕಷ್ಟು ಕಡೆ ನಾವು ನೋಡಿದೀವಿ, 1 acre ಹಾಕಿರ್ತಾರೆ. ಅವರಿಗೆ ಈ ರೀತಿ ಮೌಲ್ಯವರ್ಧನೆ ಮಾಡೋದ್ರಿಂದ ಯಾವ ರೀತಿ ಅನುಕೂಲ ಆಗುತ್ತೆ ಅಂತ ಹೇಳ್ತಾರೆ? ಹೌದು ಸರ್, ಈಗ ಕೆಲವೊಬ್ರು ರೈತರು ಅವ್ರ ಬದುಗಳಲ್ಲಿ ಮರಗಳನ್ನ ಹಾಕೊಂಡಿರ್ತಾರೆ, ಇನ್ ಕೆಲವರು ಅದನ್ನೇ ಒಂದು ಮುಖ್ಯ ಬೆಳೆಯಾಗಿ ಕೂಡ ಬೆಳೀತಾ ಇರ್ತಾರೆ. ಇಂಥವ್ರು ಏನ್ ಮಾಡ್ಬೋದು ಅಂದ್ರೆ, ಅವರು ಒಬ್ಬರೇ ಈ ಒಂದ್ ಫ್ಯಾಕ್ಟರಿ ತಯಾರಿಸ್ಲಿಕ್ಕೆ ಆಗಿಲ್ಲ ಅಂದ್ರೆ, ಒಂದ್ 4-5 ರೈತರುಗಳು ಸೇರ್ಕೊಂಡು ಒಂದ್ ಚಿಕ್ಕದಾಗಿರೋ ಒಂದು ಘಟಕ ಸ್ಥಾಪನೆ ಮಾಡಿಕೊಂಡು ಈ ಪೌಡರ್ ಏನ್ ತಯಾರಿಸಿದ್ರೆ, ನಾನು ಹೇಳ್ದಾಗೆ ಈ ಪೌಡರ್ನ ಈ ಜಿಮ್ಗಳಲ್ಲಿ ಮಾರೋದಾಗಿರ್ಬೋದು, ಅಥವಾ ಈ ಎಷ್ಟೊಂದ್ ಜನ ಚಕ್ಲಿ ಅಥವಾ ಈ ಸ್ನಾಕ್ಸ್ ಐಟಮ್ಸ್ ನ ಮಾರ್ತಾ ಇರ್ತಾರೆ, ಅಂತವ್ರಿಗೆ ಈ ಪೌಡರ್ನ ಅವ್ರಿಗೆ ನಾವು ಮಾರ್ತಾ ಹೋದ್ರೆ ಅಲ್ಲಿರೋ ಜನಗಳು ಕೂಡ ಇದನ್ನ ಹೇಳ್ಬೋದು, ನುಗ್ಗಿಸೊಪ್ಪಿನ ಪೌಡರ್ ಇಂದ ಮಾಡಿರುವಂತಹ ಒಂದು ಮೌಲ್ಯವರ್ಧನೆ ಪ್ರಾಡಕ್ಟ್ ಇದು, ಇದರಿಂದ ನಿಮ್ಗೆ ಈ ತರ ಆರೋಗ್ಯ ಹೆಚ್ಚಾಗುತ್ತೆ. ಅಥವಾ ಸೂಪ್ ಪೌಡರ್ ಮಾಡ್ತಾರೆ, ಅದರಲ್ಲೂ ಕೂಡ ನಾವೇ ಒಂದು ಹೊಸ ಸೂಪ್ ನ ತಯಾರಿಸಬಹುದು, ಅಂದ್ರೆ ನುಗ್ಗಿಸೊಪ್ಪಿನ ಪೌಡರ್ ಸೂಪ್ ಅಂತ. ಯಾರು ಇದನ್ನ ಆಲ್ಮೋಸ್ಟ್ ಎಲ್ಲಾ ರೆಸ್ಟೋರೆಂಟ್ ಗಳು ಸಿಗದೇ ಇಲ್ಲ ಇದನ್ನ. ಈ ರೀತಿ ನಾವು ಹೊಸದಾಗಿ ಅಡ್ವರ್ಟೈಸ್ಮೆಂಟ್ ಮಾಡಿ ಮಾರೋದ್ರಿಂದ ರೈತನಿಗೆ ಗೊತ್ತಿಲ್ಲದೆ ಅವರ ಒಂದು ಲಾಭ ಹೆಚ್ಚಾ ಹೋಗುತ್ತೆ. ಲಾಭ ಹೆಚ್ಚೋದ್ರಿಂದ ಅಷ್ಟೇ ಅಲ್ಲ, ಅವರ ಆರೋಗ್ಯದ ಗುಣಮಟ್ಟನು ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಅಂತ ಹೇಳ್ಬೋದು ಸರ್. ಅಂದ್ರೆ ಅದರಲ್ಲಿ ಅವರು ಬೀಜನೂ ಮಾಡ್ಕೋಬಹುದು, ಎಲೆನು ಪೌಡರ್ ಮಾಡಿ ಮಾರಾಟ ಮಾಡಬಹುದು, ಆಮೇಲೆ ಕಾಯಿನೂ ತರಕಾರಿಯಾಗಿ ಮಾರಾಟ ಮಾಡಬಹುದು. ಈ ರೀತಿ ಮಾಡೋದ್ರಿಂದ ಎಲ್ಲಾ ಕಡೆಯಿಂದ ಅವರಿಗೆ ಆದಾಯ ಸಿಗುತ್ತಂತ ಹೇಳ್ಬೋದು. ಒಳ್ಳೇದಮ್ಮ, ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ರಿ. ಈ ನುಗ್ಗೆ ಸೊಪ್ಪಿನ ಉಪಯೋಗಗಳು ಮತ್ತು ಮೌಲ್ಯವರ್ಧನೆ ಮಾಡೋದ್ರಿಂದ ಒಂದು ಆರೋಗ್ಯ ದೃಷ್ಟಿಯಿಂದ ಎಷ್ಟು ಮಹತ್ವ ಅನ್ನೋದು, ಆಮೇಲೆ ರೈತರಿಗೆ ಇದರಿಂದ ಮಾಡೋದ್ರಿಂದ ಅವ್ರಿಗೆ ಏನೇನು ಉಪಯೋಗ ಆಗುತ್ತೆ, ಯಾವ ರೀತಿ ಲಾಭ ಗಳಿಸಬಹುದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ರೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್, ನಿಮಗೂ ಕೂಡ. ನುಗ್ಗೆ ಸೊಪ್ಪಿನ ಉಪಯೋಗಗಳು ಮತ್ತು ಅದನ್ನ ಮೌಲ್ಯವರ್ಧನೆ ಮಾಡಿ ಬಳಸುವ ವಿಧಾನ, ಈ ಕುರಿತು ಇದುವರೆಗೂ ಹಾಸನದ